ಮುಖ್ಯಾಂಶಗಳು. ಮುಡಾ ಪ್ರಕರಣ ಸೋಮವಾರಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಎಚ್ ಡಿ ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಕಾಂಗ್ರೆಸ್ ಮನವಿ. ಚನ್ನಪಟ್ಟಣ ಉಪಚುನಾವಣೆಗೆ ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಹೆಸರು ಅಂತಿಮ, ಪ್ರಹ್ಲಾದ್ ಜೋಶಿ. ಮತ್ತು ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ಕೀ ಉತ್ತರ ಪ್ರಕಟ, ಆಕ್ಷೇಪಣೆ ಸಲ್ಲಿಸಲು ಆಯೋಗ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು. ನಿನಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ. ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ. ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ದೇಶಭಕ್ತಿ ಗೀತೆಗಳು ವೃಂದಗಾನದಲ್ಲಿ. ಯುಗ ಯುಗದಲ್ಲಿ ಸಂಸ್ಕೃತಿಯನ್ನು ಮೆರೆದಿರ ಜಗವಂದಿತನಿ ಭಾರತೀಯೇ, ಜಗವಂದಿತನಿ ಭಾರತೀಯೇ. ಯುಗ ಯುಗದಲ್ಲಿ ಸಂಸ್ಕೃತಿಯನ್ನು ಮೆರೆದಿರ ಜಗವಂದಿತನಿ ಭಾರತೀಯೇ, ಜಗವಂದಿತನಿ ಭಾರತೀಯೇ. ಸರ್ವಧರ್ಮಗಳ ಸಮನ್ವಯಾನ್ವಿತೆ ಸಕಲ ಜೀವಕ್ಕೆ ಆಶ್ರಿತೆ, ಸರ್ವಧರ್ಮಗಳ ಸಮನ್ವಯಾನ್ವಿತೆ ಸಕಲ ಜೀವಕ್ಕೆ ಆಶ್ರಿತೆ. ಸಂಪದ್ಭರಿತೆಯೇ ಪಾವನ ಚರಿತೆ ಸದಾಚಾರಿಗಳ ಮಾತೆ, ಸಂಪದ್ಭರಿತೆಯೇ ಪಾವನ ಚರಿತೆ ಸದಾಚಾರಿಗಳ ಮಾತೆ. ಯುಗ ಯುಗದಲ್ಲಿ ಸಂಸ್ಕೃತಿಯನ್ನು ಮೆರೆದಿರ ಜಗವಂದಿತನಿ ಭಾರತೀಯೇ, ಜಗವಂದಿತನಿ ಭಾರತೀಯೇ. ಸ್ವಪರರೆಂಬದೆ ಸರ್ವ ಜನತೆಗೂ ಸುರಿಸಿದೆ ನೀ ಸವಿದೇನು ಸ್ವಪರರೆಂಬದೆ ಸರ್ವ ಜನತೆಗೂ ಸುರಿಸಿದೆ ನೀ ಸವಿದೇನು ಸದಾ ಕಾಲವು ಸಂಪನ್ನತೆಯಲ್ಲಿ ಬಾಳಲು ಕಲಿಸಿದೆ ನೀನು ಸದಾ ಕಾಲವು ಸಂಪನ್ನತೆಯಲ್ಲಿ ಬಾಳಲು ಕಲಿಸಿದೆ ನೀನು ಯುಗ ಯುಗದಲ್ಲಿ ಸಂಸ್ಕೃತಿಯನ್ನು ಮೆರೆದಿರ ಜಗವಂದಿತೆ ನೀ ಭಾರತೀಯೇ ಜಗವಂದಿತೆ ನೀ ಭಾರತೀಯೇ ಯುಗದಲ್ಲಿ ಸಂಸ್ಕೃತಿಯನ್ನು ಮೆರೆದಿರ ಜಗವಂದಿತೆ ನೀ ಭಾರತೀಯೇ ಜಗವಂದಿತೆ ನೀ ಭಾರತೀಯೇ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಪ್ರಸನ್ನ ಭಾವದ. ಪ್ರಸನ್ನ ಭಾವದ ವಾತಾವರಣವು ಸ್ವಾತಂತ್ರ್ಯವನಿದು ಬಸರಿಸಿದೆ ಪ್ರಸನ್ನ ಭಾವದ ವಾತಾವರಣವು ಸ್ವಾತಂತ್ರ್ಯವನಿದು ಬಸರಿಸಿದೆ ಎಂದು ಆರದ ಅಂದದ ಆರತಿ ಎಂದು ಆರದ ಅಂದದ ಆರತಿ ಭಾರತಿಗೆ ತಿರುವಳು ಪ್ರಕೃತಿ ಜಯ ಭಾರತಿಗೆ ತಿರುವಳು ಪ್ರಕೃತಿ ಪ್ರೇಮಗಳ ಸುಶ್ರುತಿಗೆ ಚಕ್ರಧ್ವಜವಾಡಿದೆ ಬಾನ್ ತುಂಬಾ ಸತ್ಯ ಪ್ರೇಮಗಳ ಸುಶ್ರುತಿಗೆ ಉನ್ನತ ಸಂಸ್ಕೃತಿ ದೀಪಸ್ತಂಭ ಉನ್ನತ ಸಂಸ್ಕೃತಿ ದೀಪಸ್ತಂಭ ರಾಷ್ಟ್ರದ ಘನತೆಯ ಬಿಂಬಿಸಿದೆ ಓಂ ಪ್ರಸನ್ನ ಭಾವದ ವಾತಾವರಣವು ಸ್ವಾತಂತ್ರ್ಯವನಿದು ಬಸಯಿಸಿದೆ ಸ್ವಾತಂತ್ರ್ಯವನಿದು ಬಸಯಿಸಿದೆ ಕೃಷಿ ವಿದ್ಯಾ ಉದ್ದಿಮೆಗಳ ವಲಯದಿ ಸಕಲ ಕಲಾ ಸಾಹಿತ್ಯದಲ್ಲಿ ಕೃಷಿ ವಿದ್ಯಾ ಉದ್ದಿಮೆಗಳ ವಲಯದಿ ಸಕಲ ಕಲಾ ಸಾಹಿತ್ಯದಲ್ಲಿ ಅದು ಅಮೋಘ ಪ್ರಭೆ ಪ್ರತಿಭಾಸ್ಫುರಣ ಅದು ಅಮೋಘ ಪ್ರಭೆ ಪ್ರತಿಭಾಸ್ಫುರಣ ಭಾರತ ರಾಷ್ಟ್ರದ ರಂಗದಲ್ಲಿ ಶುಭ ಗೀತ ಸುನಾದ ತರಂಗದಲ್ಲಿ ಪ್ರಸನ್ನ ಭಾವದ ವಾತಾವರಣವು ಸ್ವಾತಂತ್ರ್ಯವನಿದು ಬಸಯಿಸಿದೆ ಸ್ವಾತಂತ್ರ್ಯವನಿದು ಬಸಯಿಸಿದೆ ಭಾವದೊಳೆಲ್ಲರೂ ಕೂಡಿ ನಿಷ್ಠೆಯ ನಿಲವಿನೊಳಂದಾಗಿ ಆದರ ಭಾವದೊಳೆಲ್ಲರೂ ಕೂಡಿ ನಿಷ್ಠೆಯ ನಿಲವಿನೊಳಂದಾಗಿ ಚಿರನೂತನ ರಾಷ್ಟ್ರದ ಉತ್ಸವದಲ್ಲಿ ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 7:24. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಮಿತ್ರರಿಗೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅವಕಾಡೋ ಬೆಣ್ಣೆಹಣ್ಣು ಈ ಕುರಿತು ಕೃಷಿ ವಿಜ್ಞಾನಿ ಡಾ ಪ್ರವೀಣ್ ಕುಮಾರ್ ಆರ್ ಇವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಡಿಕೆ ಕೃಷ್ಣಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಮೂಡಿಬರುವುದು. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಬಟರ್ಫ್ರೂಟ್ ಅಂದ್ರೆ ಬೆಣ್ಣೆಹಣ್ಣಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಒಂದು ಬಟರ್ಫ್ರೂಟ್ ಬೆಣ್ಣೆಹಣ್ಣಿನ ಬೇಸಾಯದ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಏನು ಈ ಒಂದು ಬಟರ್ಫ್ರೂಟ್ ಅಂದ್ರೇನು, ಎಲ್ಲೆಲ್ಲಿ ಈ ಒಂದು ಬಟರ್ಫ್ರೂಟ್ ಅನ್ನ ಬೆಳೆಯಲಾಗ್ತದೆ, ಈಗಾಗಲೇ ಇದು ಯಾವ್ಯಾವ ದೇಶದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಬೆಳೆಯಲಾಗ್ತದೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಸೊ ಮೊದಲದಾಗಿ ಎಲ್ಲರೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಬಟರ್ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಮತ್ತು ಅವಕಾಡೋ ಅಂತ ಹೇಳಿ ನಾವೇನು ಮಾಡ್ತೀವಿ, ತುಂಬ ಚಿರಪರಿಚಿತವಾಗಿರುವಂತಹ ಒಂದು ಹಣ್ಣಾಗಿದೆ. ನಿಮಗೆಲ್ಲ ತಿಳಿದ್ರಲ್ಲಿ ಏನಾಗಿದೆ, ಮಾರ್ಕೆಟಲ್ಲಿ ಪ್ರೆಸೆಂಟ್ ಡೇಸಲ್ಲಿ ಒಂದು ಉತ್ತಮ ರೀತಿಯಂತಹ ಮಾರುಕಟ್ಟೆಯಲ್ಲಿ ಬೆಲೆ ಇರುವಂತಹ ಹಣ್ಣಲ್ಲಿ ಈ ಒಂದು ಬಟರ್ಫ್ರೂಟ್ ಒಂದು ಮುಖ್ಯವಾಗಿರುವಂತಹ ಹಣ್ಣಾಗಿದೆ. ಸೊ ಅದೇ ರೀತಿಯಾಗಿ ಹೇಳ್ತಾ ಹೋದರೆ ಈ ಒಂದು ಬಟರ್ಫ್ರೂಟ್ ನಾವು ಸೂಪರ್ ಫ್ರೂಟ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಈ ಸೂಪರ್ ಫ್ರೂಟ್ ಅಂತ ಕರೆಯೋ ಕಾರಣ ಏನಂತಂದರೆ, ಇದರಲ್ಲಿ ಎಲ್ಲ ಥರದಂತಹ ಖನಿಜಾಂಶಗಳಾಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಜೀವಸತ್ವಗಳೆಲ್ಲ ಏನಾಗಿದೆ ತುಂಬ ಯಥೇಚ್ಛವಾಗಿರೋದನ್ನ ನಾವು ಕಾಣ್ಬೋದಾಗಿದೆ. ಸೊ ಅದೇ ರೀತಿಯಾಗಲಿ ಈ ಹಣ್ಣನ್ನು ಎಲ್ಲ ಥರದ ವಯಸ್ಕರು ಕೂಡ ಈ ಹಣ್ಣು ತುಂಬ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಈ ಹಣ್ಣು ತಿನ್ನೋದಕ್ಕೆ ವಯಸ್ಕ ಹುಡುಗರು ಬೇಕಾಗಿಲ್ಲ, ಮುದುಕರು ಬೇಕಾಗಿಲ್ಲ, ಎಲ್ಲರೂ ಕೂಡ ತುಂಬ ಯಥೇಚ್ಛವಾಗಿ ಹಣ್ಣನ್ನ ತಿನ್ನೋಕೆ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಈ ಒಂದು ಹಣ್ಣಿನಲ್ಲಿ ಮೊನೋಸ್ಯಾಚುರೇಟೆಡ್ ಒಂದು ಕೊಬ್ಬಿನಾಂಶ ಯಥೇಚ್ಛವಾಗಿ ಉತ್ತಮವಾಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ದೇಹದ ಕಾಂತಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ, ಮತ್ತು ಈ ಹಣ್ಣು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯಂಥ ದುಷ್ಪರಿಣಾಮಗಳು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ, ಮತ್ತು ದೇಹದಲ್ಲಿ ಒಂದು ಪಚನ ಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡೋಕ್ಕೆ ತುಂಬ ಸಹಾಯಕಾರಿ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಎರಡು ಬಾಳೆಹಣ್ಣು ತಿನ್ನೋದು ಒಂದೇ, ಒಂದು ಬಟರ್ಫ್ರೂಟ್ ಅನ್ನು ತಿನ್ನೋದು ಒಂದೇ. ಯಾಕೆಂದರೆ ಎರಡು ಬಾಳೆಹಣ್ಣು ತಿಂದರೆ ಎಷ್ಟು ಶಕ್ತಿ ಕೊಡುತ್ತೋ, ಒಂದೇ ಒಂದು ಬಟರ್ಫ್ರೂಟ್ ತಿಂದರೆ ಅಷ್ಟು ಶಕ್ತಿಯನ್ನು ನಾವು ಕಾಣ್ಬೋದಾಗಿದೆ. ಈ ಒಂದು ಹಣ್ಣಿನ ಇತಿಹಾಸ ಕೂಡ ಹೇಳ್ಬಿಡಿ. ಈ ಇತಿಹಾಸ ನೋಡ್ತಾ ಹೋದ್ರೆ ಏನಾಗಿದೆ ಅಂತಂದರೆ, ಸೊ ಮೊದಲೇದಾಗಿ ಈ ಬೆಣ್ಣೆಹಣ್ಣು ಎಲ್ಲಿ ಬೆಳೀತಾ ಇತ್ತು ಅಂತಂದರೆ, ಸೊ ಮೆಕ್ಸಿಕೋಲಿ ಬೆಳೀತಾ ಇದ್ರು, ಸೊ ಅಮೇರಿಕದಲ್ಲಿ ಬೆಳೀತಾ ಇದ್ರು. ಸೊ ಮೊದಲೆಲ್ಲ ನಮ್ಮ ಹಿರಿಯರು ಏನಂತ ಹೇಳ್ತಾ ಇದ್ರು ಅಂದರೆ, ಈ ಒಂದು ಹಣ್ಣು ಬೆಳೆಯೋದಕ್ಕೆ ತುಂಬ ತಂಪಾಗಿರುವಂತಹ ವಾತಾವರಣ ಇದ್ರೆ ಮಾತ್ರ ಸಾಕಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಈಗ ನಮ್ಮ ಪ್ರೆಸೆಂಟ್ ಡೇಸ್ ಏನಾಗಿದೆ, ಈ ಒಂದು ಹಣ್ಣನ್ನು ಎಲ್ಲೆಲ್ಲಿ ಬೆಳೀತಾ ಇದ್ರು ಅಂದರೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಬೆಳೀತಾ ಇದ್ದಾರೆ, ಚಿಕ್ಕಮಗಳೂರಲ್ಲೂ ಬೆಳೀತಾ ಇದ್ದಾರೆ, ಮೈಸೂರಲ್ಲೂ ಬೆಳೀತಾ ಇದ್ದಾರೆ, ಕೋಲಾರ ಭಾಗದಲ್ಲೂ ಬೆಳೀತಾ ಇದ್ದಾರೆ. ಇದನ್ನು ನಮ್ಗೇನು ತಿಳಿತಾ ಇದೆ ಅಂತಂದರೆ, ಈ ಹಣ್ಣು ಬರೀ ಒಂದು ತಂಪಾದ ವಾತಾವರಣಕ್ಕೆ ಮಾತ್ರ ಸೀಮಿತ ಅಲ್ಲ, ಅದೇ ರೀತಿಯಾಗಿ ಉಷ್ಣವಲಯದ ಹಣ್ಣಾಗಿ ಈ ಒಂದು ಬೆಳೆಯನ್ನ ಬೆಳಿಬೋದು ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಸೊ ಅದೇ ರೀತಿಯಾಗಿ ಒಂದು ಪ್ರೆಸೆಂಟ್ ಡೇಸಲ್ಲಿ ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ರೈತರು ಕೂಡ ಈ ಒಂದು ಬೆಳೆನ ಬಡಿದ್ಬಿಟ್ಟು ಒಂದು ಹೆಚ್ಚಿನದಂತಹ ಒಂದು ಸಕ್ಸಸ್ ಕಾಣೋಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಬಟರ್ಫ್ರೂಟ್ ಬೆಣ್ಣೆಹಣ್ಣಿನ ಸುಧಾರಿತ ಬೇಸಾಯದ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಬೆಣ್ಣೆಹಣ್ಣು ಈ ಹೆಚ್ಚಿನ ಜನಕ್ಕೆ ಮಾಹಿತಿ ಇಲ್ಲದ ಕಾರಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಸರ್, ಖಂಡಿತ ಮಾಡ್ಕೊಡೋಣ. ಸರ್, ನಾನು ಆಗಲೇ ಹೇಳಿದ ರೀತಿ ಏನಾಗಿದೆ, ಈ ಒಂದು ಬೆಣ್ಣೆಹಣ್ಣು ಅಂತಂದರೆ ಒಂದು ಸೂಪರ್ ಫುಡ್ ಅಂತ ಕರೀತಾ ಅಂತ ಹೇಳಿದ್ವಿ. ಯಾಕೆಂದರೆ ಇದರಲ್ಲಿ ಖನಿಜಾಂಶಗಳಾಗಿರ್ಬೋದು, ಜೀವಸತ್ವಗಳಾಗಿರ್ಬೋದು ತುಂಬ ಏರಳವಾಗಿದ್ದಾವೆ. ಅದರಲ್ಲಿ ಖನಿಜಾಂಶಗಳು ನೋಡ್ತಾ ಹೋದ್ರೆ, ಅದರಲ್ಲಿ ಜೀವಸತ್ವಗಳು ನೋಡ್ತಾ ಹೋದರೆ ವೈಟಮಿನ್ ಸಿ ಆಗಿರ್ಬೋದು, ವೈಟಮಿನ್ ಇ ಆಗಿರ್ಬೋದು ತುಂಬ ಏರಳವಾಗಿರೋದನ್ನ ನಾವು ಕಾಣ್ಬೋದಾಗಿದೆ. ಜೊತೆಗೆ ಫಿನಾಲಿಕ್ಸ್ ಒಂದು ಸಂಯುಕ್ತಗಳು ಕೂಡ ಈ ಒಂದು ಹಣ್ಣಿನಲ್ಲಿ ತುಂಬ ಯಥೇಚ್ಛವಾಗಿದೆ. ಇದೆಲ್ಲ ಕಾರಣಕ್ಕೋಸ್ಕರ ನಾವು ಬಟರ್ಫ್ರೂಟ್ನ ಸೂಪರ್ ಫ್ರೂಟ್ ಅಂತ ನಾವು ಕರಿತಾ ಇದ್ದೇವೆ. ಯಾವ ತರ ಆಕಾರದಲ್ಲಿ ಇರುತ್ತೆ? ಸೊ ಇದು ಎರಡು ತರ ಆಕಾರದಲ್ಲಿ ಇರುತ್ತೆ. ಒಂದು ಅಂಡಾಕಾರದಲ್ಲಿರುತ್ತೆ, ಒಂದು ಇನ್ನೊಂದು ಬಂದ್ಬಿಟ್ಟು ಈ ಹಣ್ಣೇನಾಗಿರುತ್ತೆ ವಜ್ರಾಕಾರದಲ್ಲಿರೋದನ್ನು ನಾವು ನೋಡಬಹುದಾಗಿದೆ. ಈಗ ಈ ಬೆಣ್ಣೆಹಣ್ಣು ಬೆಳಿಬೇಕಂದ್ರೆ ಯಾವ ತರ ಹೊಲ ಇರಬೇಕಾಗುತ್ತೆ, ಮಣ್ಣು ಯಾವ ತರ ತಯಾರು ಮಾಡ್ಕೋಬೇಕು, ಮತ್ತೆ ಯಾವ ವಾತಾವರಣದಲ್ಲಿ ಅದು ಬೆಳಿಬಹುದು? ಮೊದಲನೇದಾಗಿ ಬೇಕಾಗಿರೋದೇ ಮಣ್ಣು. ಎಂಥ ಥರ ಮಣ್ಣಲ್ಲಿ ಬೆಳೆದ್ರೆ ಮಾತ್ರ ಈ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ನಮ್ಮ ರೈತರಿಗೆ ಅಷ್ಟೊಂದು ರೀತಿಯ ಮಾಹಿತಿ ಗೊತ್ತಿಲ್ಲ. ಸೊ ನಮ್ಮ ಒಂದು ಭಾರತ ದೇಶದಲ್ಲಿ ನೋಡ್ತಾ ಹೋದ್ರೆ ಕೆಂಪು ಮಣ್ಣಿದೆ, ಕಪ್ಪು ಮಣ್ಣಿದೆ, ಜಂಬಿಟ್ಟಿಗೆ ಮಣ್ಣಿದೆ, ಜಿಗಿಟ್ಟು ಮಣ್ಣಿದೆ, ಈ ಥರ ಹಲವಾರು ರೀತಿಯಂತಹ ಮಣ್ಣಿದೆ. ಎಕ್ಸ್ಪೆಷಲಿ ಈ ಒಂದು ಬೆಳೆ ಯಾವ ಒಂದು ಮಣ್ಣಿಗೆ ತುಂಬ ಸೂಕ್ತ ಅಂತ ನೋಡ್ತಾ ಹೋದ್ರೆ ಇವಾಗ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನಾಗಿರಬೇಕು ಅಂತಂದರೆ ತುಂಬ ಫಲವತ್ತತೆಯಿಂದ ಕೂಡಿರಬೇಕಾಗತ್ತೆ. ಮೊದಲೇದಾಗಿ ಹೇಳಬೇಕು ಅಂದರೆ ಈ ಒಂದು ಬಟರ್ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಅಂತ ಹೇಳ್ತೀವಲ್ಲ, ಇದು ಒಂದು ವಾಟರ್ ಲವಿಂಗ್ ಪ್ಲಾಂಟ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಮಣ್ಣಿನಲ್ಲಿ ಸದಾಕಾಲ ತೇವಾಂಶ ಇರುವಂತಹ ಮಣ್ಣಾದರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಜಿಗುಟು ಮಣ್ಣು ತುಂಬ ಜಾಸ್ತಿ ಇರುತ್ತಲ್ಲ ಅಂಥ ಕಡೆ ಬೆಳೆದ್ರೂ ಕೂಡ ಈ ಮಣ್ಣಲ್ಲಿ ಬೆಳೆದ್ರೆ ಈ ಬೆಳೆ ಬೆಳೆದ್ರೆ ತುಂಬ ಸೂಕ್ತವಾಗಿರುತ್ತೆ. ಅದೇ ರೀತಿಯಾಗಿ ಮಣ್ಣಿನ ರಸಸಾರ ಎಷ್ಟಿರಬೇಕಂದ್ರೆ ಒಂದು 6.5-8 ಕೂಡ ಈ ಬೆಳೆ ತುಂಬ ಅತ್ಯುತ್ತಮವಾಗಿ ಬರುತ್ತೆ. ಸೊ ಆಗಲೇ ಏನಂತ ಹೇಳಿದ್ರು ಅಂತಂದರೆ ಈ ಒಂದು ಬೆಳೆ ಬೆಳಿಬೇಕಂದ್ರೆ ವಾತಾವರಣ ತುಂಬ ಭಾಳ ಮುಖ್ಯ. ಈ ಒಂದು ಬೆಳೆನ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ 15-30 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿದ್ದರೆ ಈ ಬೆಳೆ ತುಂಬ ಚೆನ್ನಾಗಿ ಬರ್ತದೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಸೊ ಈ ಒಂದು ಪ್ರೆಸೆಂಟ್ ಹೆಸರು ಏನಾಗಿದೆ, ಒಂದು ಎಲ್ಲೆಲ್ಲಿ ಕಡಿಮೆ ಮಳೆ ಬೀಳುತ್ತಲ್ಲ ಅಂಥ ಪ್ರದೇಶದಲ್ಲಿ ಬೆಳೆದರೂ ಕೂಡ ಈ ಒಂದು ಬೆಳೆ ತುಂಬ ಉತ್ತಮವಾಗಿ ಬರ್ತಾ ಇದೆ. ಸರ್, ನಾವೀಗ ನೋಡ್ತಾ ಇರ್ಬೋದು ಈ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಒಂದು ವರ್ಷದಲ್ಲಿ ನಾರ್ಮಲ್ ಆಗಿ ಮಳೆ ಬೀಳೋದು 7.3 mm ಅಷ್ಟು, ಅಂದರೆ 703 mm ಅಷ್ಟು ಮಳೆ ಬೀಳ್ತದೆ. ಅಂದರೆ ಈ ಒಂದು ವಾತಾವರಣಕ್ಕೂ ಕೂಡ ಒಂದು ಈ ಬೆಳೆ ತುಂಬ ಸೂಕ್ತವಾಗಿದೆ ಅಂತ ನಾವು ಕಾಣ್ಬೋದಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸಬೇಕು ಅಂದರೆ ಒಂದು ಹೂ ಬೀಳುವ ಸಂದರ್ಭದಲ್ಲಿ ಟೆಂಪರೇಚರ್ ಒಂದು 35-36 ಡಿಗ್ರಿಗಿಂತ ಜಾಸ್ತಿ ಹೋದರೆ ಏನಾಗುತ್ತೆ, ಹೂ ಏನಾಗುತ್ತೆ, ಹೂ ಉದುರುವಿಕೆಯ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಕಾಯಿ ಕಟ್ಟುವಿಕೆಗೆ ಸಂಖ್ಯೆ ಕಡಿಮೆ ಆಗಿಬಿಟ್ಟು ಗಿಡದ ಬೆಳವಣಿಗೆ ಕುಂಠಿತ ಆಗಿ ಬರುವಂಥ ಇಳುವರಿಯಲ್ಲೂ ಕೂಡ ಕುಂಠಿತ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಸೊ ಅದೇ ರೀತಿಯಾಗಿ ಈ ಬೆಳೆಯನ್ನ ನಾವು ಯಾವ ಸಮಯದಲ್ಲಿ ಯಾವ ಟೈಮಲ್ಲಿ ನಾವು ನಾಟಿ ಮಾಡಬೇಕು ಅಂತ ನೋಡ್ತಾ ಹೋದರೆ ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಈ ಬೆಳೆನ ನಾಟಿ ಮಾಡಿದ್ರೆ ರೈತನಿಗೆ ಏನಾಗಿರುತ್ತೆ, ಆ ಒಂದು ಸಮಯದಲ್ಲಿ ತಂಪಾದಂತಹ ವಾತಾವರಣ ಇರೋ ಕಾರಣಕ್ಕೆ ಏನಾಗುತ್ತೆ, ಆ ಒಂದು ಬೆಳೆ ತುಂಬಾ ಚೆನ್ನಾಗಿ. ಈ ನಾಟಿ ಸಸಿಗಳು ಯಾವ ತರ ಇರುತ್ತೆ ಅದ್ರ ಬಗ್ಗೆನೂ ಹೇಳ್ಬಿಡಿ. ಕಟಿಂಗ್ಸ್ ಅಲ್ಲಿ ಇರ್ತದ ಅಥವಾ ಏನು ಈಗ ಸಸಿಗಳನ್ನು ಮಾಡಿ? ಸೊ ನಾಟಿ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಏನಂದ್ರೆ ನಮ್ಮ ರೈತರಲ್ಲಿ ತುಂಬಾ ಗೊಂದಲ ಇದೆ. ಇದರಲ್ಲಿ ಇವಾಗ ನಾವು ಸಸ್ಯದಿಂದ ಸಸ್ಯಾಭಿವೃದ್ಧಿ ಮಾಡಿರುವಂತಹ ಸಸ್ಯನ ನಾಟಿ ಮಾಡಬೇಕು, ಇಲ್ಲ ಅಂತಂದ್ರೆ ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂತಹ ಸಸ್ಯನ ಮಾಡಬೇಕು ಅಂತ ಹೇಳಿ ತುಂಬಾ ಗೊಂದಲ ಇದೆ. ಸೊ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎರಡೂ ತರಹ ಕೂಡ ಏನ್ ಮಾಡ್ತಾರೆ, ನಾಟಿ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ನಾವು ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿದಂತಹ ನಾವು ಸಸ್ಯನ ತಗೊಂಡ್ರೆ ಏನಾಗುತ್ತೆ, ಫಲ ಕೊಡೋದಕ್ಕೆ ಏನಾಗುತ್ತೆ, ಸ್ವಲ್ಪ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳುತ್ತೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ತಾಯಿಯ ಗುಣಧರ್ಮಗಳು ಈ ಒಂದು ಗಿಡ ಹೊಂದ್ಕೊಳ್ಳೋಕೆ ಸಹಕಾರಿ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಏನಾಗುತ್ತದೆ ಅಂತಂದ್ರೆ ನಿರ್ಲಿಂಗ ಪದ್ಧತಿ ಅಂತ ಹೇಳ್ತಾ ಹೋದ್ವಿ. ನಿರ್ಲಿಂಗ ಪದ್ಧತಿಯಲ್ಲಿ ನಾವು ಎರಡು ರೀತಿಯಲ್ಲಿ ನೋಡ್ತಾ ಹೋಗ್ಬೋದು. ಒಂದು ಬಂದ್ಬಿಟ್ಟು ಕಣ್ಣು ಕಸಿ ಮುಖಾಂತರ ನಾವು ಮಾಡೋದನ್ನ ನೋಡ್ಬೋದಾಗಿದೆ, ಇಲ್ಲಾಂತಂದ್ರೆ ಒಂದು ಗೂಟಿ ಅಂತ ಹೇಳ್ತಾ ಹೋಗ್ತೀವಿ. ಗೂಟಿ ಅಂತಂದ್ರೆ ಏರ್ ಲೇಯರಿಂಗ್ ಅಂತ ಕರಿತಾ ಹೋಗ್ತೀವಿ. ಎರಡರ ಮುಖಾಂತರ ಏನ್ ಮಾಡ್ತವೆ, ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಿರ್ಲಿಂಗ ಪದ್ಧತಿಯಿಂದ ಸಸ್ಯಾಭಿವೃದ್ಧಿ ಮಾಡಿದ ಸಸ್ಯಗಳು ಏನಾಗ್ತದೆ ಅಂದ್ರೆ ನಾವು 4 ವರ್ಷದ ನಂತರ ಏನಾಗುತ್ತೆ, ಫಲ ಬಿಡೋದಕ್ಕೆ ಶುರುವಾಗ್ಬಿಟ್ಟು ಒಂದು ಎಕನಾಮಿಕಲ್ ಲೀಡ್ ಅಂದ್ರೆ 7 ವರ್ಷದ ನಂತರ ಏನಾಗುತ್ತೆ, ಎಕನಾಮಿಕಲ್ ಲೀಡ್ ಬರೋಕೆ ತುಂಬಾ ಸಹಾಯಕಾರಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೂ ಆದ್ರಿಂದ ನಮ್ಮ ರೈತ ಬಾಂಧವರು ಯಾರೇ ಹೊಸದಾಗಿ ನಾವು ಬೆಣ್ಣೆ ಹಣ್ಣ ಬೆಳಿಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ನಾವು ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂತಹ ಒಂದು ಕಸಿ ಗಿಡಗಳನ್ನ ತಗೋಬೇಕಾಗತ್ತೆ. ಅದರಲ್ಲಿ ಎರಡು ತರ ಇದೆ. ಒಂದನೇದಾಗಿ ಬಂದ್ಬಿಟ್ಟು ಕಣ್ಣು ಕಸಿ ಅಂದ್ರೆ ಬಡ್ಡಿಂಗ್ ಅಂತ ಕರಿತಾ ಹೋಗ್ತೀವಿ. ಇದ್ರ ಮುಖಾಂತರ ನಾವು ಮಾಡಿದ್ರೆ ಏನಾಗುತ್ತೆ, ತಾಯಿ ಎಲ್ಲಾ ಗುಣಧರ್ಮಗಳು ಈ ಒಂದು ಗಿಡದಲ್ಲಿ ನಾವಿರೋದನ್ನ ಕಾಣಬಹುದಾಗಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬೆಣ್ಣೆ ಹಣ್ಣು ಬಹಳ ಪೋಷಕಾಂಶವುಳ್ಳ ಹಣ್ಣು ಅಂತ ಎಲ್ಲ ಕಡೆ ಈಗ ಹೆಸರು ಆಗ್ತಾ ಇದೆ, ಮತ್ತೆ ಜನರು ಕೂಡ ಪಾನೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ಹಣ್ಣಿನ ಪೋಷಕಾಂಶಗಳು ಯಾವ್ಯಾವುದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಖಂಡಿತ ಸರ್. ಸೊ ನಿಮ್ಗೆಲ್ಲ ತಿಳಿದಿರೋ ರೀತಿಯಲ್ಲಿ ನಾಗಲೇ ಹೇಳಿದೆ, ಇದು ಒಂದು ಸೂಪರ್ ಫ್ರೂಟ್ ಅಂತ ನಾವು ಕರಿತಾ ಹೋಗ್ತೀವಿ. ಯಾಕಂದ್ರೆ ಹೆಚ್ಚಿನದಾಗಿ ಜೀವಸತ್ವಗಳಾಗಿರ್ಬೋದು, ಖನಿಜಾಂಶಗಳು ತುಂಬ ಹೇರಳವಾಗಿರುತ್ತೆ. ಜೀವಸತ್ವಗಳಾಗಿರುವಂತಹ ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಹೇರಳವಾಗಿರುತ್ತೆ. ಅದೇ ರೀತಿಯಾಗಿ ಫಿನಾಲಿಕ್ ಅಂಶಗಳು ಯಥೇಚ್ಛವಾಗಿರುತ್ತೆ. ಇದರ ಜೊತೆಗೆ ಖನಿಜಾಂಶಗಳಾಗಿರುವಂತಹ ಪೊಟ್ಯಾಷಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಸತು ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಎಲ್ಲಾ ಖನಿಜಾಂಶಗಳು ಈ ಒಂದೇ ಒಂದು ಫ್ರೂಟಲ್ಲಿ ಇರೋದು ನಾವು ಕಾಣಬಹುದಾಗಿದೆ. ಈ ಒಂದು ಬಟರ್ ಫ್ರೂಟ್ ಅಥವಾ ಈ ಒಂದು ಬೆಣ್ಣೆಹಣ್ಣು ಏನಂತಂದ್ರೆ ಹಲವಾರು ರೀತಿಯಂತಹ ಮೌಲ್ಯವರ್ಧನ ಪದಾರ್ಥಗಳನ್ನು ಕೂಡ ನಾವು ರೆಡಿ ಮಾಡ್ಬೋದು. ಸೊ ಅದರಲ್ಲಿ ಆಗಿರ್ಬೋದು, ಅದರಲ್ಲಿ ಯಾವ್ಯಾವ ನೋಡ್ತಾ ಹೋದ್ರೆ ಜಾಮ್ ಆಗಿರ್ಬೋದು, ಜೆಲ್ಲಿ ಆಗಿರ್ಬೋದು, ಸ್ಕ್ವಾಷಸ್ ಆಗಿರ್ಬೋದು, ಪಾನೀಯಗಳ ತಯಾರಿಕೆ ಆಗಿರ್ಬೋದು, ಮತ್ತು ಹಲವಾರು ರೀತಿಯಾದಂತಹ ಔಷಧಿ ತಯಾರಿಕೆಯಲ್ಲೂ ಕೂಡ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಏನಾಗ್ತದೆ, ಹೆಚ್ಚಿನ ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನು ತಂಪಾದ ಪಾನೀಯ ರೂಪದಲ್ಲಿ ಇದನ್ನ ತಗೊಂತ ಸೇವನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇದರಲ್ಲಿ ಎಲ್ಲ ರೀತಿಯಂತಹ ಪೋಷಕಾಂಶಗಳು ನೇರವಾಗಿ ದೇಹಕ್ಕೆ ಸೇರಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಈ ತರ ತಂಪಾದ ಪಾನೀಯವನ್ನ ಉಪಯೋಗ ಮಾಡಿಕೊಂಡು ಅದನ್ನ ಸೇವನೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣನ್ನ ಬೆಳಿಬೇಕಂದ್ರೆ ಇದರಲ್ಲಿ ತಳಿಗಳು ಯಾವ್ಯಾವ್ದು ಇದಾವೆ, ಈ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಇದರಲ್ಲಿ ತಳಿಗಳನ್ನು ನಾವು 3 ವಿಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ. ಸೊ ಈ ಒಂದು ಬಟರ್ ಫ್ರೂಟಲ್ಲಿ ಯಾವ್ಯಾವ ಥರ ನಾವು ವಿಭಾಗ ಮಾಡ್ತಾ ಹೋಗಿದ್ವಿ ಅಂತ ನೋಡ್ತಾ ಹೋದರೆ ಇದನ್ನ ಈ ಒಂದು ಬಟರ್ ಫ್ರೂಟ್ ಹಣ್ಣಿನ ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಅದರಲ್ಲಿ ತೈಲಾಂಶ ಇರೋದ್ರಾಗಿರ್ಬೋದು, ಅಥವಾ ವಾಸನೆಯ ಮೇಲೆ ಏನು ಮಾಡಿದ್ವಿ ಒಂದು ಮೂರು ವಿಭಾಗಗಳನ್ನಾಗಿ ನಾವು ಮಾಡ್ತಾ ಹೋಗಿದ್ವಿ. ಅದರಲ್ಲಿ ಮೆಕ್ಸಿಕನ್ ಅಂತ ಕರಿತಾ ಹೋಗ್ತೀವಿ, ಗ್ವಟಮಾಲಾ ಅಂತ ಕರಿತಾ ಹೋಗ್ತೀವಿ, ಮತ್ತು ವೆಸ್ಟ್ ಇಂಡಿಯನ್ ಬಗೆಯ ತಳಿಗಳು ಅಂತ ಕರಿತಾ ಹೋಗ್ತೀವಿ. ಇದರ ಅನುಸಾರ ಇಟ್ಕೊಂಡು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು IHR ಅನ್ನ ಕರಿತಾ ಹೋಗ್ತೀವಲ್ಲ, ಇದರಲ್ಲಿ ಎರಡು ಒಂದು ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಸೊ ಒಂದು ಯಾವುದು ಅಂತಂದ್ರೆ ಅರ್ಕಾ ಸುಪ್ರೀಂ ಮತ್ತೆ ಅರ್ಕಾ ರವಿ ಅಂತ ಹೇಳಿ, ಈ ಎರಡು ತಳಿಗಳ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಈ ಒಂದು ತಳಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋದ್ರೆ ಅರ್ಕಾ ಸುಪ್ರೀಂ ಅಂತ ನಿಮ್ಗೆ ಹೇಳಿದೆ. ಸೊ ಇದರ ಒಂದು ಗುಣಲಕ್ಷಣ ಏನಂತ ನೋಡ್ತಾ ಹೋದ್ರೆ ಇದು ಕೂಡ ಒಂದು ಕಣ್ಣು ಕಸಿಯಿಂದ ಮಾಡಿರುವಂತಹ ಒಂದು ಸಸ್ಯಾಭಿವೃದ್ಧಿಯಿಂದ ಮಾಡಿರುವಂತಹ ಒಂದು ತಳಿಯಾಗಿದೆ. ಸೊ ಇದೇನಾಗಿದೆ ಅಂದ್ರೆ ಪ್ರತಿ ವರ್ಷ ಕೂಡ ಫಲ ಬಿಡುವಂತಹ ಒಂದು ಸಸ್ಯಾಗಿದ್ದು, ಇದು ಹಣ್ಣುಗಳು ನೋಡೋದಕ್ಕೆ ಅಂಡಾಕಾರದಲ್ಲಿದ್ದು ಪ್ರತಿ ಹಣ್ಣಿನ ತೂಕ ಒಂದು 365 ಗ್ರಾಂನಿಂದ ಒಂದು 420 ಗ್ರಾಂವರೆಗೂ ಕೂಡ ಈ ಹಣ್ಣಿನ ತೂಕವನ್ನು ನಾವು ಕಾಣಬಹುದಾಗಿದೆ. ಈ ಹಣ್ಣಿನಲ್ಲಿ ಈ ಒಂದು ಹಣ್ಣಿನ ಕೊಬ್ಬಿನಾಂಶ ಎಷ್ಟಿರುತ್ತೆ ಅಂದ್ರೆ ಒಂದು 18-20% ಅಷ್ಟು ಕೂಡ ಕೊಬ್ಬಿನಾಂಶ ಇರೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಲ್ಲಿ ಈ ಹಣ್ಣಿನಲ್ಲಿ ಕಾಣಬಹುದಂತಹ ಸಕ್ಕರೆ ಪ್ರಮಾಣ ಎಷ್ಟು ಅಂತಂದ್ರೆ 7.8-8 ಡಿಗ್ರಿ ಬ್ರಿಕ್ಸ್ ಅಷ್ಟು ನಾವು ಇದರಲ್ಲಿ ಕಾಣಬಹುದಾದಂತಹ ಸಕ್ಕರೆ ಅಂಶ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ನಾವು ನಾಟಿ ಮಾಡಿದ ಮೇಲೆ 7 ವರ್ಷದ ನಂತರ ಈ ಒಂದು ತಳಿಗಳಲ್ಲಿ ಒಂದು ಒಂದು ಗಿಡದಲ್ಲಿ ಒಂದು 375-100 ಕೆಜಿಯಷ್ಟು ನಾವು ಇಳುವರಿಯನ್ನು ನಾವು ಪಡಿಬಹುದಾಗಿದೆ. ಇದು ಬಂದ್ಬಿಟ್ಟು ಅರ್ಕಾ ಸುಪ್ರೀಂ ತಳಿಗೆ ಇದರ ಗುಣಲಕ್ಷಣಗಳಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ತಳಿ ಬಂದ್ಬಿಟ್ಟು ಅರ್ಕಾ ರವಿ ಅಂತ ಹೇಳ್ತಾ ಹೋಗ್ತೀವಿ. ಈ ಅರ್ಕಾ ರವಿಯಲ್ಲಿ ಏನಾಗಿದ್ದು ಇದು ಕೂಡ ಅಷ್ಟೇ ಕಣ್ಣು ಕಸಿಯಿಂದ ಮಾಡಿರುವಂತಹ ಒಂದು ತಳಿಯಾಗಿದ್ದು, ಇದು ಕೂಡ ಪ್ರತಿ ವರ್ಷ ಕೂಡ ಫಲ ಬಿಡುವಂತಹ ಒಂದು ತಳಿಯಾಗ್ಬಿಟ್ಟು ಇದರ ಹಣ್ಣುಗಳು ಹೆಂಗಿರ್ತದೆ ಅಂದ್ರೆ ವಜ್ರಾಕಾರದಲ್ಲಿರುವಂತಹ ಹಣ್ಣುಗಳಾಗಿರೋದನ್ನ ನಾವು ಕಾಣಬಹುದಾಗಿದೆ. ಸುಮಾರು ಒಂದು 350 ಗ್ರಾಂನಿಂದ 400 ಗ್ರಾಂನಷ್ಟು ಪ್ರತಿ ಕಾಯಿಯ ತೂಕವನ್ನು ನಾವು ಕಾಣೋದಕ್ಕೆ ಸಹಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಈ ಹಣ್ಣಿನಲ್ಲಿ ಒಂದು ಕೊಬ್ಬಿನಾಂಶ ಬಂದ್ಬಿಟ್ಟು ಒಂದು 12-20% ಇರೋದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ಬಟರ್ ಫ್ರೂಟ್ ಅಲ್ಲಿ ಎಷ್ಟಿದೆ ಅಂತಂದ್ರೆ ಒಂದು ಸಕ್ಕರೆಯ ಪ್ರಮಾಣ ನೋಡ್ತಾ ಹೋದ್ರೆ 6.5-8 ಡಿಗ್ರಿ ಬ್ರಿಕ್ಸ್ ಇರುವಂತಹ ಒಂದು ಸಕ್ಕರೆ ಅಂಶವನ್ನು ನಾವು ಕಾಣಬಹುದಾಗಿದೆ. ಸೊ ನಾಟಿ ಮಾಡಿದ 7 ವರ್ಷದ ನಂತರ ಒಂದು ಗಿಡಕ್ಕೆ ಒಂದು 160-200 ಕೆಜಿಯಷ್ಟು ನಾವು ಒಂದು ಒಂದು ಗಿಡದ ಇಳುವರಿಯನ್ನು ನಾವು ಕಾಣೋದಕ್ಕೆ ತುಂಬಾ ಸಹಕಾರಿಯಾಗಿದೆ. ಸೊ ನಮ್ಮ ರೈತರು ಯಾರೇ ಒಬ್ಬರು ಯಾವುದೇ ಒಂದು ಬೆಳೆ ಬೆಳಿಬೇಕಾದಾಗ ಅದರ ತಳಿಗಳು ಬಹಳ ಮುಖ್ಯ, ಯಾಕೆಂದ್ರೆ ಅದರ ಆಧಾರದ ಮೇಲೆ ಏನಾಗುತ್ತೆ ಇಳುವರಿ ಹೊಂದ್ಕೊಂಡಿರುತ್ತೆ. ಸೊ ನಮ್ಮ ರೈತರು ಈ ಒಂದು ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂತಹ ಕಸಿಗಳನ್ನ ನಾಟಿ ಮಾಡಿದ್ರೆ ಮಾತ್ರ ಉತ್ತಮ ಫಸಲು ಕೊಡೋದಕ್ಕೆ ತುಂಬಾ ಸಹಕಾರಿಯಾಗ್ತದೆ. ಆಮೇಲೆ ಈಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಒಂದು ಬಟರ್ ಫ್ರೂಟ್ ಗಿಡನ ಬೆಳೆಸಬೇಕಂದ್ರೆ ಯಾವ ತರ ಮಣ್ಣು ಇದಕ್ಕೆ ಸೂಕ್ತ ಆಗ್ತದೆ, ಮತ್ತೆ ಇದು ಬೆಳೆಸಿದಾಗ ಯಾವ ತರ ಗೊಬ್ಬರವನ್ನು ನಾವು ಅದಕ್ಕೆ ಹಾಕಬೇಕಾಗುತ್ತೆ? ಖಂಡಿತ ಸರ್, ಖಂಡಿತ ಸರ್. ಯಾಕೆಂದ್ರೆ ನಮ್ಮ ರೈತರಿಗೆ ಮೊದಲೇದಾಗಿ ಮಣ್ಣು ಆಗಲಿ ಹೇಳಿದೆ ಯಾವ ರೀತಿ ಮಾಡಬೇಕು ಅಂತ, ಇದ್ರ ಗುಂಡಿಗಳು ಹೆಂಗ್ ತೆಗಿಬೇಕು, ಅಂತರ ಏನಿರಬೇಕು ಅಂತ ನಿಮ್ಗೆ ಈಗ ಹೇಳ್ಕೊಡ್ತೀನಿ ಸರ್. ಇವಾಗ ನಾರ್ಮಲ್ ಆಗಿ ಪ್ರತಿ ಗುಂಡಿ ಹೆಂಗ್ ತೆಗಿಬೇಕಂದ್ರೆ ಉದ್ದ 8, ಅಗಲ 8 ಎತ್ತರ ಒಂದು 2 ಅಡಿಯ ಗುಂಡಿಗಳನ್ನ ನಾವು ತೆಗಿಬೇಕಾಗತ್ತೆ. ಗುಂಡಿ ತೆಗೆದ ಮೇಲೆ ಮಾಡ್ಬೇಕಂದ್ರೆ ಮೇಲ್ಗಡೆ ಮಣ್ಣು ಸಪರೇಟ್ ಆಗಿ ಹಾಕ್ಬೇಕು, ಕೆಳಗಡೆ ಮಣ್ಣು ಸಪರೇಟ್ ಆಗಿ ಹಾಕ್ಬೇಕು. ಯಾಕಂದ್ರೆ ಮೇಲ್ಗಡೆ ಮಣ್ಣಿನಲ್ಲಿ ಹೆಚ್ಚಿನದಾದ ಪೋಷಕಾಂಶಗಳಿರೋ ಕಾರಣಕ್ಕೋಸ್ಕರ ಮೇಲ್ಗಡೆ ಮಣ್ಣು ಸಪರೇಟ್ ಆಗಿ ಹಾಕ್ಬೇಕಾಗತ್ತೆ. ಈ ಮೇಲ್ಗಡೆ ಮಣ್ಣಿಗೆ ಏನ್ ಮಾಡ್ಬೇಕು, ನಾವು ಸಾವಯವ ಗೊಬ್ಬರ ಆಗಿರುವಂತಹ ತಿಪ್ಪೆ ಗೊಬ್ಬರ, ಅಂದ್ರೆ ಪ್ರತಿ ಗಿಡಕ್ಕೆ ಒಂದು 10-15 ಕೆಜಿಯಷ್ಟು ನಾವು ತಿಪ್ಪೆ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಒಂದು ಗಿಡಕ್ಕೆ ಒಂದು 200-250 ಗ್ರಾಂನಷ್ಟು ನಾವು ಬೇವಿನ ಹಿಂಡಿಯನ್ನು ನಾವು ಕೊಡಬೇಕಾಗ್ತದೆ. ಇದರ ಜೊತೆಗೆ ನಾವು ಸಾವಯವ ಗೊಬ್ಬರಗಳಾಗಿರುವಂತಹ ಸಾರಜನಕ ಒಂದು 50 ಗ್ರಾಂ ಆಗಿರ್ಬೋದು, ರಂಜಕ ಒಂದು 20 ಗ್ರಾಂ ಆಗಿರ್ಬೋದು, ಪೊಟ್ಯಾಷಿಯಂನ ಒಂದು 50 ಗ್ರಾಂ ಆಗಿರ್ಬೋದು, ಇದು ನಾಟಿ ಮಾಡುವ ಸಂದರ್ಭದಲ್ಲಿ ನಾವು ಕೊಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ 10 ವರ್ಷದ ಹಳೆ ಗಿಡಗಳಿಗಾದ್ರೆ ಎಷ್ಟು ಕೊಡಬೇಕು ಅಂತಂದ್ರೆ ಸಾರಜನಕ ಒಂದು 200 ಗ್ರಾಂ ಕೊಡಬೇಕಾಗತ್ತೆ, ಒಂದು ರಂಜಕವನ್ನು ಒಂದು 75 ಗ್ರಾಂ ಕೊಡಬೇಕಾಗತ್ತೆ, ಪೊಟ್ಯಾಷಿಯಂನ ಒಂದು 200 ಗ್ರಾಂ ಕೊಡಬೇಕಾಗತ್ತೆ. ಇದು ನಾರ್ಮಲ್ ಆಗಿ ನಾವು ಕೊಡುವಂತಹ ಸಾವಯವ ಗೊಬ್ಬರಗಳು. ಅದೇ ರೀತಿಯಾಗಿ ಅಂತರ ವಿಚಾರಕ್ಕೆ ಬಂದರೆ 18x18 ಅಡಿಗೆ ಏನು ಮಾಡ್ತೀವಿ ನಾವು ಗಿಡಗಳನ್ನ ನಾಟಿ ಮಾಡ್ತಾ ಹೋಗ್ತೀವಿ. ಅಂದರೆ ಸಾಲಿಂದ ಸಾಲಿಗೆ 18 ಅಡಿ, ಗಿಡದಿಂದ ಗಿಡಕ್ಕೆ 18 ಅಡಿ ನಾಟಿ ಮಾಡಿದಾಗ ಯಾವ ಗಿಡಗಳನ್ನ ನಾಟಿ ಮಾಡಬೇಕಂದ್ರೆ ನಾವು ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂಥ ಕಸಿ ಗಿಡಗಳನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ 1 ಎಕರೆಗೆ 110 ಗಿಡಗಳನ್ನ ನಾವು ಕೂರಿಸಬಹುದಾಗಿದೆ. ಈಗ ಈ ಒಂದು ಬಟರ್ ಫ್ರೂಟ್ ಅಂತ ನಾವು ಈಗ ಹೊರಗಡೆ ಎಲ್ಲೂ ನಮಗೆ ಈ ಹೆಸರಲ್ಲಿ ನಮಗೆ ಈ ಒಂದು ಹಣ್ಣಿಸ್ತಾ ಇಲ್ಲ, ಆದರೆ ಇದು ಅವಕಾಡೋ ಅಂತ ಈಗ ಎಲ್ಲ ಕಡೆ ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ, ಹೌದಲ್ಲ? ಈ ಒಂದು ಬೆಣ್ಣೆ ಹಣ್ಣು ನೀವು ಹೇಳ್ತೀರಿ, ಹೌದು ಸರ್. ಆದರೆ ಬೆಣ್ಣೆ ಹಣ್ಣು ಅಥವಾ ಅವಕಾಡೋ ಅಂತ ಮಾತ್ರ ಈಗ ನಮ್ಮ ಜನರಿಗೆ ಗೊತ್ತಿದೆ. ಈಗ ಈ ಒಂದು ಗಿಡದ ಬೇಸಾಯದಲ್ಲಿ ನೀರನ್ನ ಯಾವ ತರ ಕೊಡಬೇಕಾಗುತ್ತದೆ ಸರ್? ಈ ನೋಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಈ ಒಂದು ಬೆಳೆ ಒಂದು ತಂಪಾದ ವಾತಾವರಣಕ್ಕೆ ಬೆಳೆಯಾಗಿ ಮೊದಲೇದಾಗಿ ನಾವು ಕಂಡು ಬಂದ್ವಿ. ಅದೇ ರೀತಿಯಾಗಿ ಪ್ರಸ್ತುತ ದಿನಗಳಲ್ಲಿ ಒಂದು ಒಣ ಒಂದು ಬೇಸಾಯ, ಒಣ ಅಂದ್ರೆ ಖುಷ್ಕಿ ತೋಟಗಾರಿಕೆ ಬೆಳೆಯಾಗಿ ಕೂಡ ಪ್ರೆಸೆಂಟ್ ಡೇಸ್ ಅಲ್ಲಿ ನಮ್ಮ ರೈತರು ಬೆಳೀತಾ ಹೋದರೆ, ಸೊ ಎಲ್ಲೇ ಬೆಳೀಲಿ ಆ ಮಣ್ಣಿನ ಒಂದು ಒಂದು ಹಸಿಯಾಗಿ ಯಾವಾಗಲೂ ಮಣ್ಣು ತುಂಬಾ ಹಸಿಯಾಗಿರ್ಬೇಕು. ಯಾಕಂದ್ರೆ ಈ ಒಂದು ಪ್ಲಾಂಟ್ ವಾಟರ್ ಲವಿಂಗ್ ಪ್ಲಾಂಟ್ ಆಗಿರೋದ್ರಿಂದ ಈ ಮಣ್ಣಿನ ತೇವಾಂಶ ಅಂದ್ರೆ ಆ ಮಣ್ಣಿನ ಒಂದು ತೇವಾಂಶ ನೋಡಿಕೊಂಡು ನಾವು ನೀರನ್ನ ಕೊಡಬೇಕಾಗ್ತದೆ. ಈ ನಾರ್ಮಲ್ ಆಗಿ ಏನಾಗುತ್ತೆ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೀರು ಕೊಡೋ ಪ್ರಮಾಣ ಕಡಿಮೆ ಇರುತ್ತೆ, ಯಾಕಂದ್ರೆ ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಇಬ್ಬನಿ ಬೀಳ್ತಾ ಇರುತ್ತೆ, ಅದರಿಂದ ಬೇಕಾಗೋದಿಲ್ಲ. ಅದೇ ರೀತಿಯಾಗಿ ನಾವು ಬೇಸಿಗೆಗಾಲದಲ್ಲಿ ನೋಡ್ತಾ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಇದು ಸೂಕ್ತ ಅಂತ ಸೂಕ್ತ ಅಂತ ಹೇಳ್ತೀನಿ ಸರ್. ಯಾಕೆ ಅಂತಂದ್ರೆ ಈ ಮಣ್ಣು ಯಾವಾಗಲೂ ಕೂಡ ಸದಾ ಹಸಿ, ತುಂಬಾ ಹಸಿಯಾಗಿರಬೇಕು. ಅಲ್ಲಿ ಯಾವಾಗ್ಲೂ ನಿಮ್ಗೆ ಅದು ಕಾಯಿ ಕೊಡ್ತಾನೆ ಇರ್ತದೆ, ಹಣ್ಣು ಸಿಗುತ್ತಾನೆ ಇರ್ತದೆ. ಖಂಡಿತ. ಆಯ್ತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಒಂದು ಅವಕಾಡೋ ಗಿಡ ಬೆಳೆದಾಗ ಈ ಗಿಡಕ್ಕೆ ಯಾವ್ಯಾವ ತರದ ರೋಗ ಅಥವಾ ಕೀಟಗಳು ಬಾಧೆ ಉಂಟಾಗ್ತದೆ ಇದನ್ನು ಕೂಡ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ ಸರ್. ಖಂಡಿತ ಸರ್. ಯಾಕೆ ಅಂತಂದ್ರೆ ಯಾವುದೇ ಒಂದು ಬೆಳೆ ತುಂಬಾ ಸಕ್ಸಸ್ ಅಥವಾ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಆ ಒಂದು ಗಿಡದಲ್ಲಿ ಏನಾಗಿರುತ್ತೆ, ಮೊದಲೇದಾಗಿ ಅದೊಂದು ಗಿಡಕ್ಕೆ ಒಂದು ಪೋಷಕಾಂಶಗಳ ಒಂದು ಕೊರತೆಯನ್ನು ನಾವು ನಿವಾರಣೆ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ರೋಗ ಮತ್ತು ಕೀಟಗಳ ಒಂದು ಕೊರತೆಯನ್ನು ನಾವು ನಿವಾರಣೆ ಮಾಡಬೇಕಾಗತ್ತೆ. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಒಂದು ಉತ್ತಮ ರೀತಿಯಂತಹ ಫಸಲು ಬೆಳಕ್ಕೆ ತುಂಬಾ ಸಹಾಯಕಾರಿಯಾಗ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾವು ಪ್ರಮುಖವಾಗಿ ನೋಡಬಹುದಾಗಿರೋ ಈ ಒಂದು ಬೆಣ್ಣೆಹಣ್ಣಲ್ಲಿ ನೋಡಬಹುದಾಗಿರುವಂತಹ ಪ್ರಮುಖವಾಗಿರುವ ಒಂದು ಕೀಟಗಳನ್ನು ನೋಡ್ತಾ ಹೋದ್ರೆ ಅದರಲ್ಲಿ ನುಸಿ ಅಂತ ಕರಿತಾ ಹೋಗ್ತೀವಿ, ಮೈಟ್ಸ್ ಅಂತ ಕರಿತಾ ಹೋಗ್ತೀವಿ, ಇಲ್ಲ ಥ್ರಿಪ್ಸ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಹಣ್ಣಿನ ನೊಣ, ಇವು ಪ್ರಮುಖವಾಗಿ ಬಾಧಿಸುವಂತಹ ಒಂದು ಕೀಟಗಳಾಗಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಬಾಧಿಸುವಂತಹ ರೋಗಗಳನ್ನು ನೋಡ್ತಾ ಹೋದ್ರೆ ಏನಾಗಿದೆ ಅಂತಂದ್ರೆ, ಒಂದು ಜಿಬ್ಬು ರೋಗ ಅಂತ ಹೇಳ್ತಾ ಹೋಗ್ತೀವಿ, ಮತ್ತೆ ಒಂದು ಹಣ್ಣು ಕೊಳೆ ರೋಗ ಅಂತ ಹೇಳ್ತಾ ಹೋಗ್ತೀವಿ. ಇವು ಪ್ರಮುಖವಾಗಿ ಈ ಒಂದು ಬೆಣ್ಣೆ ಹಣ್ಣಿಗೆ ಬಾಧಿಸುವಂತಹ ರೋಗ ಮತ್ತು ಕೀಟಗಳಂತ ಹೇಳ್ತಾ ಹೋಗ್ತೀನಿ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರತಿಯೊಂದು ಕೀಟದ ಲಕ್ಷಣಗಳು ಮತ್ತು ನಿರ್ವಹಣೆ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ನಾವು ನುಸಿ ಅಂತ ಕರಿತೀವಿ. ನುಸಿ ಅಂದ್ರೆ ಮೈಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇದೇನಾಗಿರುತ್ತೆ ಅಂದ್ರೆ, ಒಂದು ರಸ ಇರುವಂತಹ ಒಂದು ಎಲೆಗಳ ಕೆಳಗಡೆ ಒಂದು ರಸ ಇರುವಂತಹ ಒಂದು ಪ್ರಮುಖವಾಗಿರುವಂತಹ ಕೀಟ ಆಗಿದೆ. ಇದೇನ್ ಮಾಡುತ್ತೆ ಅಂದ್ರೆ, ಗಿಡದ ಎಲೆಗಳ ಕೆಳಗಡೆ ಎಲ್ಲಾ ರಸ ಇರ್ಬಿಟ್ಟು ಏನಾಗುತ್ತೆ, ಗಿಡದ ಕೆಳಗಡೆ ಇರುವಂತಹ ಪತ್ರ ಇರುತ್ತೆಲ್ಲ ತಿನ್ಬಿಡುತ್ತೆ. ತಿಂದಾಗ ಏನಾಗುತ್ತೆ, ಒಂದು ಗಿಡದ ಬೆಳವಣಿಗೆ ಏನಾಗುತ್ತೆ, ಕುಂಠಿತ ಮಾಡೋದಕ್ಕೆ ತುಂಬಾ ಅನುಕೂಲ ಮಾಡ್ತಾ ಹೋಗ್ತದೆ. ಇದನ್ನ ಯಾವ ರೀತಿಯಾಗಿ ನಾವು ನಿವಾರಣೆ ಮಾಡಬೇಕು ಅಂತಂದ್ರೆ, ಒಂದು 10 ಲೀಟರ್ ನೀರಲ್ಲಿ ಒಂದು 25 ml ಅಷ್ಟು ಡೈಕೋಫಲ್ ಹಾಕೊಂಡು ಒಂದು ಗಿಡಗಳ ಎಲೆಗಳಿಗೆ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ, ಒಂದು ನುಸಿ ಅಥವಾ ಮೈಟ್ಸ್ ನಿವಾರಣೆಯನ್ನ ನಾವು ಮಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ನಾವು ಥ್ರಿಪ್ಸ್ ಅಂತ ಹೇಳಿದ್ವಿ, ಇದು ಕೂಡ ಅಷ್ಟೇ, ಒಂದು ಎಲೆಯ ಕೆಳಗಡೆ ಮತ್ತು ಕಾಂಡದ ಕೆಳಗೆ ರಸ ಇರುವಂತಹ ಕೀಟಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿದೆ. ಇದೆಲ್ಲೆಲ್ಲಿ ರಸ ಇರುತ್ತೆ ಅಂದ್ರೆ, ಎಲೆಗಳ ಒಂದು ಹೊಸದಾಗಿ ಬಿಟ್ಟಿರುವಂತಹ ಎಲೆಗಳಲ್ಲಿ ರಸ ಇರ್ತಾ ಹೋಗುತ್ತೆ, ಹೂಗಳಲ್ಲಿ ರಸ ಇರ್ತಾ ಹೋಗುತ್ತೆ. ಇದು ಮಾಡಿದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ, ಇಳುವರಿಯಲ್ಲಿ ಕೂಡ ಕುಂಠಿತ ಆಗ್ತಾ ಹೋಗ್ತದೆ. ಇದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಒಂದು 10 ಲೀಟರ್ ನೀರಿನಲ್ಲಿ ಒಂದು 25 ml ಅಷ್ಟು ಡೈಕೋಫಲ್ ಹಾಕೊಂಡು ನಿರ್ವಹಣೆ ಮಾಡಬೇಕಾಗುತ್ತೆ. ಇಲ್ಲಾಂತಂದ್ರೆ ಪ್ರತಿ ಲೀಟರ್ ನೀರಿಗೆ 1.5 ml ಅಷ್ಟು ಥಯಾಮೆಥಾಸಮ್ನ ಹಾಕೊಂಡು ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ, ಈ ಒಂದು ಥ್ರಿಪ್ಸ್ ಒಂದು ಬಾಧೆಯನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಹಣ್ಣಿನ ನೊಣ ಅಂತ ಹೇಳಿದೆ. ಹಣ್ಣಿನ ನೊಣನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತ ನಾವು ನೋಡಿದಾಗ ಏನಾಗುತ್ತೆ, ಈ ಒಂದು ಹಣ್ಣಿನ ನೊಣ ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಎಳೆಯ ಮರಿಗಳು, ಹಣ್ಣಿನ ನೊಣದ ಎಳೆಯ ಮರಿಗಳು ಏನ್ ಮಾಡುತ್ತೆ, ತಿರುಳನ್ನ ತಿಂದ್ಬಿಡುತ್ತೆ. ಅದೇ ರೀತಿಯಾಗಿ ತಿಂದ ತಕ್ಷಣ ಆಗುತ್ತೆ, ಹಣ್ಣು ಕೊಳೆಯೋದಕ್ಕೆ ಶುರುವಾಗ್ಬಿಟ್ಟು ಕಾಲಕ್ರಮೇಣ ಏನಾಗುತ್ತೆ, ಹಣ್ಣು ಉದುರೋಗುತ್ತೆ. ಈ ಒಂದು ಪ್ರಮುಖವಾಗಿರುವ ಹಣ್ಣಿನ ನೋಡಿದ ಲಕ್ಷಣಗಳಾಗಿದೆ. ಇದೇನ್ ಮಾಡಬೇಕು ಅಂದ್ರೆ, ನಾವು ನಿರ್ವಹಣೆ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ, ಹಣ್ಣಿನ ಹಣ್ಣುಗಳನ್ನ ಯಾವ ಒಂದು ಕಾಯಿಗಳು ಬಿದ್ದಿರ್ತಾವೋ ಆ ಕಾಯಿಗಳನ್ನ ತಗೊಂಡು ಹೋಗಿ ತೋಟದ ಹೊರಗಡೆ ಹಾಕ್ಬೇಕು, ನಾವು ಸುಟ್ಟಾಕ್ಬೇಕಾಗತ್ತೆ. ಅದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ, 10 ಲೀಟರ್ ನೀರಿಗೆ ಒಂದು 20 ml ಅಷ್ಟು ಮ್ಯಾಲತೆಯನ್ನು ಹಾಕೊಂಡು ನಾವು ಎಲೆಗಳಿಗೆ ಮತ್ತೆ ಕಾಯಿಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಹಣ್ಣಿನ ನೊಣದ ಬಾಧೆಯನ್ನು ನಾವು ತಡೆಗಟ್ಟಬಹುದಾಗಿದೆ. ಅದೇ ರೀತಿಯಾಗಿ ಏನಾಗಿದೆ, ಹೊಸದಾಗಿ ಮೋಹಕ ಬಲೆ ಬಂದಿದ್ದಾವೆ. ಇದೇನ್ ಮಾಡಬೇಕು ಅಂದ್ರೆ, 1 ಎಕರೆಗೆ 8-10 ಮೋಹಕ ಬಲೆಗಳು ಏನ್ ಮಾಡ್ಬೇಕಾಗುತ್ತೆ, ನಾವು ಅಳವಡಿಕೆ ಮಾಡಬೇಕಾಗತ್ತೆ. ಅಂತಂದ್ರೆ ಇದು ಮೀಥೇಲ್ ಯುಜಿನಾಲ್ ಟ್ರಾಪ್ಸ್ ಇಂದ ರೆಡಿ ಮಾಡಿರುವಂತಹ ಈ ಮೋಹಕ ಬಲೆಗಳ ಅಳವಡಿಕೆ ಮಾಡಿದ್ರೆ ಏನಾಗುತ್ತೆ, ಒಂದು ಖರ್ಚಿನಲ್ಲಿ ಕಮ್ಮಿ ಮಾಡಬಹುದಾಗಿದೆ. ಯಾಕೆಂದ್ರೆ ಪ್ರತಿ ಸರಣದ ಒಂದು ಕೆಮಿಕಲ್ ಒಡೆ ಏನಾಗುತ್ತೆ, ರೈತನಿಗೆ ಆಗುವಂತಹ ಒಂದು ಸಿಗುವಂತಹ ಲಾಭ ಕಡಿಮೆ ಆಗ್ಬಿಟ್ಟು ಆಗುವಂತಹ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ. ಇವು ಪ್ರಮುಖವಾಗಿ ನಾವು ಕಾಣಬಹುದಾಗಿರುವಂತಹ ಕೀಟಗಳಾಗಿದೆ. ಅದೇ ರೀತಿಯಾಗಿ ನಾವು ರೋಗಗಳಿಗೆ ಬಂತ ಹೋದ್ರೆ ಏನಾಗುತ್ತೆ, ಪ್ರಮುಖವಾಗಿ ನಾವು 2 ತರ ರೋಗ ಕಾಣಬಹುದಾಗಿದೆ. ಒಂದು ಜಿಬ್ಬು ರೋಗ ಅಂತ ಹೇಳಿದ್ವಿ, ಅದೇ ರೀತಿಯಾಗಿ ಹಣ್ಣು ಕೊಳೆ ರೋಗ ಅಂತ ನಾವು ಕಾಣಬಹುದಾಗಿದೆ. ಸೊ ಅದರಲ್ಲಿ ಮೊದಲೇದಾಗಿ ಹಣ್ಣು ಕೊಳೆ ರೋಗ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದು ಹಣ್ಣು ಕೊಳೆ ರೋಗ ಏನ್ ಮಾಡುತ್ತಂದ್ರೆ, ಆಗುವಂತಹ ಹಣ್ಣುಗಳ ಮೇಲೆ ಆಗುತ್ತೆ ಕಪ್ಪು ಬಣ್ಣದ ಮಚ್ಚೆಗಳನ್ನ ನಾವು ಕಾಣಬಹುದಾಗಿದೆ. ಕಾಲಕ್ರಮೇಣ ಏನಾಗುತ್ತೆ, ಹಣ್ಣು ಮೃದುವಾಗಿ ಕೊಳೆತು ಉದುರು ಹೋಗುತ್ತೆ. ಇದು ಹಣ್ಣು ಕೊಳೆ ರೋಗದ ಪ್ರಮುಖವಾಗಿರುವಂತಹ ಲಕ್ಷಣ ಆಗಿದೆ. ಇದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತ ನೋಡ್ತಾ ಹೋದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಮ್ಯಾಂಕೋಸಬ್ನ ಹಾಕೊಂಡು ಹಣ್ಣುಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಹಣ್ಣು ಕೊಳೆ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಅಕಸ್ಮಾತ್ ಏನಾದ್ರೂ ಮ್ಯಾಂಕೋಸಬ್ ಇಲ್ಲ ಅಂತಂದ್ರೆ 1 ಗ್ರಾಮ್ ಕಾರ್ಬನ್ ಡಿಸಿಯಂನ 1 ಲೀಟರ್ ನೀರಲ್ಲಿ ಹಾಕಿ ಎಲೆ ಮತ್ತು ಹೂಗಳ ಮೇಲೆ ಕಾಯಿಗಳ ಮೇಲೆ ಸಿಂಪರಣೆ ಮಾಡಿದಾಗುತ್ತೆ ಒಂದು ಹಣ್ಣು ಕೊಳೆ ರೋಗವನ್ನು ನಿರ್ವಹಣೆ ಮಾಡಿದೆ. ಅದೇ ರೀತಿಯಾಗಿ ಜಿಬ್ಬು ರೋಗ ಅಂತ ನಾವು ಕರಿತಾ ಹೋಗ್ತೀವಿ. ಈ ಜಿಬ್ಬು ರೋಗನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇದು ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂದ್ರೆ ಎಲೆಗಳ ಮೇಲೆ ಒಂದು ಕಂದು ಬಣ್ಣದ ಚುಕ್ಕಿಗಳಿರೋದನ್ನ ನಾವು ಕಾಣಬಹುದಾಗಿದೆ. ಸೊ ಕಾಲಕ್ರಮೇಣ ಏನಾಗುತ್ತೆ ಎಲೆಗಳೆಲ್ಲ ಮೇಲೆ ಸುಟ್ಟಂತೆ ಎಲ್ಲ ಕಾಣ್ತಾ ಇರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಈ ಒಂದು ರೋಗ ಏನಾಗುತ್ತೆ ಹಣ್ಣುಗಳ ಮೇಲೆ ಏನಾಗುತ್ತೆ ಸ್ವಲ್ಪ ಕಂದು ಬಣ್ಣದ ಚುಕ್ಕೆಗಳಿರೋದನ್ನ ನಾವು ಕಾಣಬಹುದಾಗಿದೆ. ಸೊ ತೀವ್ರವಾದ ಏನಾಗುತ್ತೆ ಹಣ್ಣುಗಳು ಕೊಳೆ ರೀತಿಯಲ್ಲಿ ನಾವು ಕಾಡೋದನ್ನ ಕಾಣಬಹುದಾಗಿದೆ. ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇದನ್ನು ಅಷ್ಟೇ 2 ಗ್ರಾಮ್ನಷ್ಟು ಮ್ಯಾಂಕೋಸಬ್ನ ಹಾಕೊಂಡು ಎಲೆ ಮತ್ತು ಕಾಯಿಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಜಿಬ್ಬು ರೋಗವನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಇದ್ರ ಒಂದು ಇಳುವರಿ ಅವಕಾಡು ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಇದರ ಒಂದು ಇಳುವರಿ ಬಗ್ಗೆ ಮಾಹಿತಿ ಮಾಡಿಕೊಡಿ, ಮತ್ತೆ ಮಾರುಕಟ್ಟೆ ಹೇಗಾಗ್ತಾ ಇದೆ ಅದ್ರ ಬಗ್ಗೆನೂ ಹೇಳಿ. ಸೊ ಖಂಡಿತ ಸರ್, ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರ. ಯಾಕಂದ್ರೆ ನಮ್ಮ ರೈತರಿಗೆ ಪ್ರಮುಖವಾಗಿ ಬೇಕಾಗಿರೋದು ಇಳುವರಿ. ಯಾವುದೇ ಒಬ್ಬ ರೈತ ಯಾವುದೇ ಒಂದು ಬೆಳೆ ಮಾಡ್ತಾನೆ ಅಂದ್ರೆ ಅವನಿಗೆ ಆದಾಯ ಬರೋ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾ ಹೋಗ್ತಾನೆ. ಸೊ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಈ ಒಂದು ಇಳುವರಿ ಆಧಾರ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸಸಿಗಳ ಮೇಲೆ ಇದು ನಿಂತಿರುತ್ತೆ. ನಾವು ಎಂಥ ಸಸಿಗಳ ನಾಟಿ ಮಾಡ್ತಾ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡಿದಂತ ಗಿಡಗಳಾದ್ರೆ ಸುಮಾರು 7-8 ವರ್ಷಗಳ ಕಾಲ ಮೊದಲನೇ ಇಳುವರಿ ಬರೋಕೆ ಶುರುವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕಣ್ಣು ಕಸಿ ಅಂತ ಹೇಳಿದ್ವಿ ಅಥವಾ ಗೂಟಿ ಅಂತ ಹೇಳಿದ್ವಿ, ಈ ತರ ಮಾಡಿದ್ರೆ ಏನಾಗುತ್ತೆ 4 ವರ್ಷದ ನಂತರ ಇಳುವರಿ ಬರೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಸೊ ನಮ್ಮ ರೈತರು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅಂತಂದ್ರೆ ನಮ್ಮ ರೈತರು ಯಾವುದೇ ಒಂದು ಗಿಡ ನಾಟಿ ಮಾಡಬೇಕು ಅಂದ್ರೆ ಕಸಿ ಅಥವಾ ನಿರ್ಲಿಂಗ ಪದ್ಧತಿಯಿಂದ ಮಾಡಿರುವಂತಹ ಕಸಿಗಳನ್ನ ನಾವು ನಾಟಿ ಮಾಡಿದ್ರೆ ಏನಾಗುತ್ತೆ ಇಳುವರಿ ಆದಷ್ಟು ಬೇಗ ಸಿಗ್ತಾ ಹೋಗ್ತದೆ. ಸೊ ಮೊದಲೇದಾಗಿ ಇವಾಗ ಕಣ್ಣು ಕಸಿಯಿಂದ ಮಾಡಿರುವಂತಹ 10 ವರ್ಷದ ಗಿಡ ಇದ್ಮೇಲೆ ಒಂದು ಎಕರೆಯಲ್ಲಿ ಎಷ್ಟು ಇಳುವರಿ ಬರಬಹುದು? ಸೊ 10-12 ವರ್ಷದ ಗಿಡ ಇತ್ತು ಅಂದ್ರೆ 1 ಎಕರೆಗೆ 4-5 ಟನ್ನಷ್ಟು ಇಳುವರಿ ಬರ್ತಾ ಹೋಗುತ್ತೆ. ಸೊ ಆ ಅಂದಾಜಲ್ಲಿ ನೋಡ್ತಾ ಹೋದ್ರೆ ಒಂದು ಗಿಡಕ್ಕೆ ನಾನು ಆಗ್ಲೇ ಹೇಳಿದೆ ನಾನು ನಿಮ್ಗೆ, ಒಂದು ಗಿಡಕ್ಕೆ 170-200 ಕೆಜಿಯಷ್ಟು ಇಳುವರಿ ಬರೋದನ್ನ ಕಾಣಬಹುದಾಗಿದೆ ಅಂತ ನಾನು ಹೇಳ್ತಾ ಹೋದೆ. ಆ ಅಂದಾಜಿಗೆ 100 ಗಿಡಕ್ಕೆ 4-5 ಟನ್ನಷ್ಟು ಇಳುವರಿ ಬರ್ತಾ ಹೋಗುತ್ತೆ. ನಾವು ಕಾಯಿಗಳು ಲೆಕ್ಕ ಹಾಕೊಂಡ್ರೆ 1 ಎಕರೆಗೆ 10,000-12,000 ಕಾಯಿಗಳಷ್ಟು ನಾವು ಬರೋದನ್ನ ನಾವು ಕಾಣಬಹುದಾಗಿದೆ. ಈಗ ಮಾರುಕಟ್ಟೆ ಹೇಗೆ ನಮ್ಮ ಭಾರತದಲ್ಲಿ ಹೇಗಿದೆ ಮತ್ತೆ ವಿದೇಶದಲ್ಲಿ ಹೇಗಿದೆ ಇದ್ರ ಬಗ್ಗೆನೂ ಮಾತಾಡಿ. ಖಂಡಿತ ಸರ್, ಯಾಕೆಂದ್ರೆ ಇವಾಗ ನಮ್ಮ ರೈತನಿಗೆ ಎಲ್ಲ ರೀತಿಯಿಂದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಅವನು ಬೆಳೆಯುವಂತಹ ಒಂದು ಪ್ರಾಡಕ್ಟ್ ಏನಾಗಿರುತ್ತೆ ಕ್ವಾಲಿಟಿಯಲ್ಲಿ ಬೆಳಿಬೇಕಾಗುತ್ತೆ. ಕ್ವಾಲಿಟಿಯಲ್ಲಿ ಬೆಳೆದಾಗ ಏನಾಗುತ್ತೆ ಆ ಒಂದು ಏನಾಗಿರುತ್ತೆ ಒಂದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ರೈತ ಎಕ್ಸ್ಪೋರ್ಟ್ ಮಾಡಿದ್ರೆ ಏನಾಗುತ್ತೆ ತುಂಬಾ ಒಳ್ಳೆ ರೀತಿಯಾದಂತಹ ಮಾರುಕಟ್ಟೆಯಲ್ಲಿ ಒಂದು ರೇಟ್ ಸಿಗಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಲೋಕಲ್ ಮಾರ್ಕೆಟ್ ಅಲ್ಲಿ ಒಂದು ಫ್ರೂಟ್ ಮಾರ್ಕೆಟ್ಸ್ ಅಂತ ಇರ್ತವೆ, ಇವಾಗ ಕೆ ಆರ್ ಮಾರ್ಕೆಟ್ಸ್ ಆಗಿರ್ಬೋದು, ಇನ್ನೊಬ್ಬ ಕೆಲವೊಂದು ಮಾರ್ಕೆಟ್ಸ್ ಶ್ರೀನಿವಾಸಪುರ ಮಾರ್ಕೆಟ್ಸ್ ಆಗಿರ್ಬೋದು, ಆ ತರ ಮಾರ್ಕೆಟ್ಸ್ ಹೋದ್ರೆ ಪ್ರೆಸೆಂಟ್ ಡೇಸ್ ಅಲ್ಲಿ ಆ ರೈತನು ಬೆಳೆದಿರುವಂತಹ ಒಂದು ಬೆಣ್ಣೆ ಹಣ್ಣಿಗೆ 150-200 ರೂಪಾಯಿಯಷ್ಟು ಕೂಡ ನಾವು ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಏನ್ ಮಾಡ್ತಿದ್ದಾರೆ, ರೈತರು ತುಂಬಾ ಬುದ್ಧಿವಂತ ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಬೆಂಗಳೂರಲ್ಲಿರುವಂತಹ ಮಾಲ್ಸ್ಗಳಿಗೆ ಅಪಾರ್ಟ್ಮೆಂಟ್ಸ್ಗಳಿಗೆ ಇದೇನ್ ಮಾಡ್ತಾರೆ, ಹಣ್ಣುಗಳು ಡೈರೆಕ್ಟ್ ಆಗಿ ಯಾವುದೇ ರೀತಿಯ ಮಿಡ್ಲ್ ಮ್ಯಾನ್ಸ್ ನಿಲ್ಲದೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ಗೆ ಇದನ್ನ ಕೊಡ್ತಾ ಇದ್ದಾರೆ. ಸೊ ನಮ್ಮ ರೈತ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅವನಿಗೆ ಲಾಭ ಆಗೋದಿಲ್ಲ, ಯಾವ ರೀತಿ ಅಂತ ಮೋಸ ಇರೋದಿಲ್ಲ. ಈಗ ಅಂದ್ರೆ ಅವರಿಗೆ ಇದು ಸೂಕ್ತವಾಗಿ ಸಿಗ್ತಾ ಇಲ್ಲ, ಸೂಕ್ತವಾಗಿ ಸಿಗ್ತಾ ಇಲ್ಲ ಅವರಿಗೆ. ಹೌದು, ಆಯ್ತು. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಪ್ರಸ್ತುತ ಅವಕಾಡೋ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್ ಏನಾಗ್ತಾವಲ್ಲ ಈ ಹಣ್ಣಿನ ಸುಧಾರಿತ ಬೇಸಾಯ ಕ್ರಮದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರ ಜೊತೆಗೆ ನಾವೇ ಸಂಪರ್ಕ ಮಾಡಬೇಕು, ಅವ್ರ ನಂಬರ್ ಕೊಡಿ ಅಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಖಂಡಿತ ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9091-9315 ಅಥವಾ 9901-9393935 ಅಂತೇಳಿ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಕೆ ನಾವು ಸಿದ್ಧರಾಗಿರ್ತೇವೆ. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಅವಕಾಡೋ ಬೆಣ್ಣೆಹಣ್ಣು ಕುರಿತು ಕೃಷಿ ವಿಜ್ಞಾನಿ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ ಮೂಡಿ ಬಂತು. ಇನ್ನು ಮುಂದೆ ತುರ್ವೇಕೆರೆ ತಾಲೂಕು ದಬ್ಬೆಘಟ್ಟದ ಡಿಕೆ ಕೃಷ್ಣಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.